ಅಸ್ಪರ್ಶಯೋಗೋ ವೈ ನಾಮ ದುರ್ದರ್ಶ ಸರ್ವಯೋಗಿಭಿಃ ಯೋಗಿನೋಭಿವ್ಯತಿ ಯಸ್ಮಾತ್ ಅಭಯೇ ಭಯದರ್ಶಿನಃ. ಎಲ್ಲ ಪ್ರಕಾರದ ಸಾಮಾನ್ಯ ವಿಶೇಷ ಎಲ್ಲರನ್ನು ಇಲ್ಲಿ ಯೋಗಿಗಳು ಅಂತ ಸಂಬೋಧಿಸಿದ್ದಾರೆ. ಈ ಎಲ್ಲ ಯೋಗಿಗಳಿಗೆ ದುರ್ದರ್ಶ ಆತ್ಮ ಬಹಳ ಕಷ್ಟ ಸಾಧ್ಯ, ಅಷ್ಟು ಸುಲಭವಾಗಿ ತಿಳಿಯೋದಿಲ್ಲ. ಆತ್ಮನನ್ನ ಇಲ್ಲಿ ಅಸ್ಪರ್ಶ ಯೋಗೋ ವೈ ನಾಮ ಅಸ್ಪರ್ಶ ಯೋಗ ಅಂತ ಹೇಳ್ತಾರೆ. ಆತ್ಮ ಅಸ್ಪರ್ಶ ಯೋಗ, ಯಾವ ಡಿಪೆಂಡಬಿಲಿಟಿ ಇಲ್ಲ, ಅವಲಂಬನೆ ಇಲ್ಲ, ಇದು ಸ್ವಭಾವದಿಂದ ಅನವಲಂಬಿತವಾಗಿದ್ದರಿಂದಾಗಿ ಏನನ್ನೂ ಅವಲಂಬಿಸುವುದಿಲ್ಲ. ಯಾವ ಗುಣಗಳ ಸ್ಪರ್ಶವೂ ಇದರಲ್ಲಿ ಇಲ್ಲ. ಅಸ್ಪರ್ಶ, ಅವಲಂಬನೆ ಇಲ್ಲ, ಸ್ಪರ್ಶ ಇಲ್ಲ ಅನ್ನುವ ಈ ಆತ್ಮ ಯೋಗಿನ ಅಭಿವ್ಯತಿ, ಸಾಮಾನ್ಯವಾಗಿ ಎಲ್ಲ ಸಾಧಕರನ್ನು ಹೆದರಿಸ್ತದೆ ಮತ್ತು ಇದಕ್ಕೆ ಅವರು ಹೆದರುತ್ತಾರೆ. ಎಲ್ಲ ಯೋಗಿಗಳು ಈ ಆತ್ಮಜ್ಞಾನಕ್ಕೆ ಹೆದರುತ್ತಾರೆ. ಯಾಕೆ ಹೆದರುತ್ತಾರೆ? ನಂಬರ್ ಒನ್, ಆರೋಪಿತವಾದ ಮನಸ್ಸು ಬುದ್ಧಿ ಅಂತಃಕರಣ ಅಹಂಕಾರ ಕರ್ತೃ ಭೋಕ್ತೃ ಇವರೆಲ್ಲರೂ ಆತ್ಮಜ್ಞಾನದಲ್ಲಿ ನಾಶವಾಗಿರ್ತಾರೆ. ಇವರಿಗೆ ಭಯ ಗತಿ ಏನು? ಮುಂದೆ ಅಹಂಕಾರ ಹೋಗ್ಬಿಡ್ತಂದ್ರೆ ಅದೊಂಥರ ಮನಸ್ಸು ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಇದ್ದಂಗೆ, ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇರಬೇಕು. ಆವಾಗೇನೊಂದು ಹೋಮ್ಲಿ ಫೀಲಿಂಗ್ ಇರ್ತದೆ. ಮನಸ್ಸೇ ಇಲ್ಲ ಅಂದ್ರೆ ಎಲ್ಲ ಲೈಫ್ ಎಲ್ಲ ಸಪ್ಪೆ. ಮನಸ್ಸು ಇಲ್ಲ ಅನ್ನೋಂಥದ್ದು ಕೇಳಿದ ತಕ್ಷಣ ಹಾರ್ಟ್ ಫೇಲ್ ಆಗ್ತದೆ. ಅಭಯೇ ಭಯದರ್ಶಿನ, ನಿರ್ಭಯವಾದ ಆತ್ಮನಲ್ಲಿ ಇವ್ರೇನ್ ಕಾಣ್ತಾರೆ? ಭಯವನ್ನ ಕಾಣ್ತಾರೆ. ತಮ್ಮ ಅಸ್ತಿತ್ವದಲ್ಲಿ ಅಲಗಾಡ್ಬಿಡ್ತದೋ, ಇಲ್ಲಪ್ಪ ನಿನ್ನ ಒರಿಜಿನಲ್ ಅಸ್ತಿತ್ವ ಆತ್ಮ ಅದ್ಯಾಕಾದೀತು? ಮನಸ್ಸು ಬುದ್ಧಿಗಳನ್ನು ಸಹಿತವಾದ, ರಾಗದ್ವೇಷ ಸಹಿತವಾದ, ಅಂತಃಕರಣ ಸಹಿತವಾದ, ಅಹಂಕಾರ ಸಹಿತವಾದ, ಶರೀರ ಮನಸ್ಸು ಬುದ್ಧಿ ಸಹಿತವಾದ ನಾನೇನಿದ್ದು ಇದು ನನ್ನ ಒರಿಜಿನಲ್, ಇದು ನನ್ನ ಒರಿಜಿನಲ್, ಇದು ಹೋಗ್ಬಿಡ್ತಂದ್ರೆ ಹೆಂಗೆ ಮುಂದೆ? ಅಭಯೇ ಭಯದರ್ಶಿನ ಬಿಭ್ಯತಿ ಯೋಗಿನ ಬಿಭ್ಯತಿ. ಯೋಗಿಗಳು ಸಾಮಾನ್ಯ ಅಲ್ಲ, ದಾರಿಯಲ್ಲಿ ಇದ್ದ ಯೋಗಿಗಳು, ದಾರಿ ತಪ್ಪಿದ ಯೋಗಿಗಳು, ದಾರಿ ತಪ್ಪಿದ ಯೋಗಿಗಳ ಹಣೆ ಬರುವಂತೆ ಮುಗಿದೆ ಹೋಗಿ. ದಾರಿಯಲ್ಲಿ ಇದ್ದ ಯೋಗಿಗಳಿಗೆ ಭಯ ಇರ್ತದೆ. ಈಗ ನಾವೆಲ್ಲ ದಾರಿಯಲ್ಲಿ ಇದ್ದವರು ಅದ್ರು ನಮಗೇನ್ ಭಯ ಇಲ್ಲ, ನಮ್ಗೆ ಭಯ ಅದ. ನನ್ನಂಗೆ 24 ಗಂಟೆ ಟ್ರಾವೆಲ್ ಮಾಡ್ರಿ ಗೊತ್ತಾಗ್ತದೆ ಭಯ ಇರ್ತದ ಇರೋದು ಅಂತೇಳಿ ಭಯ ಇರ್ತದೆ. ಅಭಯೇ ಭಯ ದರ್ಶನ. ಯಾರು ಯೋಗಿ ಜ್ಞಾನಿ ಹೊರತುಪಡಿಸಿ, ನಾ ಹೇಳ್ತೀನಿ ಕೇಳಿ, ಜ್ಞಾನಿ ಯೋಗಿ ಹೊರತುಪಡಿಸಿ ಎಲ್ಲರಿಗೂ ಕೂಡ ಭಯ ಇದೆ. ಜ್ಞಾನಿ ಮಾತ್ರ ನಿರ್ಭಯವಾಗಿರುತ್ತೆ. 199 ಆಗಿದೆ. ಅಸ್ಪರ್ಶ ಯೋಗೋ ನಾಮ ಅಯಂ, ಅಯಂ ಆತ್ಮ ಅಸ್ಪರ್ಶ ಯೋಗ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಸರ್ವ ಸಂಬಂಧಾಕ್ಯ ಸ್ಪರ್ಶವರ್ಜಿತತ್ವಾದ ಅಸ್ಪರ್ಶ ಯೋಗ. ಯಾಕಪ್ಪ ಅಸ್ಪರ್ಶ ಯೋಗ ಅಂತ ಪ್ರಸಿದ್ಧಿ ಆಯಿತು? ಸರ್ವ ಸಂಬಂಧಾಕ್ಯ ಸ್ಪರ್ಶವರ್ಜಿತತ್ವಾದ, ಎಲ್ಲ ಪ್ರಕಾರದ ಸಂಬಂಧಗಳನ್ನು ಇದು ಕಳೆದುಕೊಂಡಿದೆ. ಇದಕ್ಕೆ ಯಾವುದರ ಸ್ಪರ್ಶವೂ ಇಲ್ಲ, ಅದನ್ನ ಅಸ್ಪರ್ಶ ಯೋಗ. ಎಂತ ಉಪನಿಷತ್ತುಗಳು ಇದನ್ನ ಲೆಕ್ಕ ಹಾಕ್ತಾರೆ, ಜ್ಞಾನಿಗಳು ಕೂಡ ಇದೇ ಪ್ರಕಾರವಾಗಿ ಲೆಕ್ಕ ಹಾಕ್ತಾರೆ. ದುರ್ದರ್ಶ ಅಂದ್ರೆ ಏನು? ದುಃಖೇನ ದೃಶ್ಯತೆ ಇದೆ ದುರ್ದರ್ಶ ಸರ್ವೈಹಿ ಯೋಗಿಭಿ. ಅಲ್ಲಿ ಅದಂದ್ರು ನಾವು ವೇದಾಂತ ವಿಹಿತ ವಿಜ್ಞಾನ ರಹಿತೈ, ಅದನ್ನ ಮಾಡ ಎಲ್ಲ ಯೋಗಿಗಳಿಗೂ ಇದು ದುರ್ದರ್ಶ. ಯಾಕೆ ಅನ್ನೋದಕ್ಕೆ ಒಂದು ಎರಡು ಶಬ್ದ ಹೇಳ್ತಾರೆ ಅವರು. ಅವ್ರೇನು ಅಂತಂದ್ರೆ, ವೇದಾಂತ ವಿಹಿತ ವಿಜ್ಞಾನ ರಹಿತೈ, ಈ ಮಾರ್ಗ ಕಳ್ಕೊಂಡವ್ರು, ಎಲ್ಲೆಲ್ಲಿ ತೊಡಗಿದವರು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಮಾರ್ಗ ಕಳ್ಕೊಂಡವ್ರು ಹೌದಲ್ಲ, ಈ ಮಾರ್ಗ ಕಳ್ಕೊಂಡವ್ರು. ವೇದಾಂತ ಯಾವ ಮಾರ್ಗ? ವೇದಾಂತ ವಿಹಿತ ವಿಜ್ಞಾನ ಮಾರ್ಗ. ಏನು ವೇದಾಂತ ವಿಹಿತ ವಿಜ್ಞಾನ ಅಂದ್ರೆ, ಯಾವ ವೇದಗಳ ಅಂತಭಾಗದಲ್ಲಿ ಕ್ರಮಬದ್ಧವಾದ ಉಪದೇಶದ ಪ್ರಕ್ರಿಯೆಗಳನ್ನು ಕೊಡಲಾಗಿದೆಯೋ ಆ ಮಾರ್ಗವನ್ನು ಕಳ್ಕೊಂಡವರು ರಹಿತೈ, ಆ ಮಾರ್ಗವನ್ನು ಕಳ್ಕೊಂಡವರು. ಅದು ಒಂದು ಹೊರತುಪಡಿಸಿ ಎಲ್ಲಾ ಮಾರ್ಗವನ್ನು ಹಿಡ್ಕೊಂಡ, ಆ ಎಲ್ಲ ಮಾರ್ಗಗಳಲ್ಲಿ ಅವರವರ ಮಾರ್ಗವನ್ನು ಯಾರು ಹಿಡ್ಕೊಂಡಾರೋ ಅವರಿಗೆ ಅವರವರ ಮಾರ್ಗವೇ ಅತಿ ಶ್ರೇಷ್ಠವಾದ ಮಾರ್ಗ. ಮತ್ತು ಅವರವರಲ್ಲಿಯೇ ವಿರೋಧಗಳು, ಒಮ್ಮತ ಇಲ್ಲ. ಆದರೆ ವೇದಾಂತ ವಿಜ್ಞಾನ ಸರ್ವರಿಗೂ ಸಮ್ಮತ. ಜಾಗೃತವನ್ನ ಅಲ್ಲಗಳೆಯವರು ಯಾರು? ಸ್ವಪ್ನವನ್ನ ಅಲ್ಲಗಳೆಯವರು ಯಾರು? ನಿದ್ರೆಯನ್ನ ಅಲ್ಲಗಳೆಯವರು ಯಾರು? ಎಲ್ಲರೂ ಸಮ್ಮತ. ಹಾಗೆ ನಿಧಾನವಾಗಿ ತುರಿಯನು ಎಲ್ಲದರಲ್ಲಿಯೂ ಇದ್ದಾನೆ ಅನ್ನುವ ಸಮ್ಮತಿಯನ್ನು ತುಂಬಿಟ್ರೆ ಮುಗಿದಾಯ್ತು. ಆ ತುರಿಯನು ಜಾಗೃತದಲ್ಲೂ ಇದ್ದಾನೆ, ಸ್ವಪ್ನದಲ್ಲೂ ಇದ್ದಾನೆ, ಸುಶಕ್ತಿಯಲ್ಲೂ ಇದ್ದಾನೆ. ಅವರೆಲ್ಲರನ್ನು ಹೊರತುಪಡಿಸಿದರೂ ತುರಿಯನು ಇದ್ದಾನೆ ಅನ್ನುವ ಸಮ್ಮತಿಯನ್ನು ತಗೊಂಡ್ಬಿಟ್ರು ಅಂತಂದ್ರೆ ನಾವು ಪಾರಾದ್ವಿ, ಅವರು ಪಾರಾದ್ವಿ. ಆದ್ರೆ ಅಲ್ಲಿ ಹಾಗಿಲ್ಲ, ಅವರಲ್ಲಿ ಒಮ್ಮತ ಇಲ್ಲ. ಅವು ಎಂಟು ಮುಠ ಅಂದ್ರೆ ಅವು ಎಲ್ಲರೂ ಕೃಷ್ಣನ ಆರಾಧಕರ್ತಾನೆ, ಎಲ್ಲರಲ್ಲೂ ಒಮ್ಮತ ಇರ್ಬೇಕು ತಾನೆ. ಒಂದು ಕಾಣಿವರ ಮಠದಿಂದ ಆ ಮಠಕ್ಕೆ ಪರಿಹಾರ ಮಠಕ್ಕೆ ಒಮ್ಮತ ಇಲ್ಲ, ಆ ಮಠದಿಂದ ಇನ್ನೊಂದು ಮಠಕ್ಕೆ ಒಮ್ಮತ ಇಲ್ಲ, ಅಲ್ಲಿಂದ ಪಿಜಾರ್ ಮಠಕ್ಕೆ ಒಮ್ಮತ ಇಲ್ಲ. ಮೊದಲನೇದ್ದು ತತ್ವಜ್ಞಾನಕ್ಕನೇ ವಿರೋಧ. ಎನಿಮಿ ಎನಿಮಿ ಎಲ್ಲರೂ ಒಂದಾಗಬೇಕಿಲ್ಲ. ಅವರು ಎನಿಮಿ ಎನಿಮಿಗಳು ಒಂದಿಲ್ಲ, ಅದಕ್ಕೆ ಒಂದೇ ಶಬ್ದದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ ಅವರು. ಏನು ಅಂದ್ರೆ ವೇದಾಂತ ವಿಹಿತ ವಿಜ್ಞಾನ ರಹಿತೈಹಿ ಸರ್ವಯೋಗ್ಭಿಹಿ ಆತ್ಮಸತ್ಯ ಅನುಬೋಧ ಆಯಾಸ ಲಭ್ಯ ಇವ ಇತ್ಯರ್ಥ. ಆತ್ಮ ಸತ್ಯಾನುಬೋಧ ಆತ್ಮಸ್ವರೂಪದ ಜ್ಞಾನವು ಆಯಾಸ ಲಭ್ಯ ಬಹಳ ಕಷ್ಟದಿಂದ ಪ್ರಾಪ್ತವಾಗ್ತದೆ. ಯೋಗಿನ ಬಿಭ್ಯತಿ ಅಸ್ಮಾ ಸರ್ವಭಯವರ್ಜಿತಾದಪಿ. ಈ ಆತ್ಮ ಸರ್ವಭಯವರ್ಜಿತಾದಪಿ ಎಲ್ಲ ಭಯಗಳಿಂದಲೂ ಮುಕ್ತವಾಗಿದ್ದರೂ ಕೂಡ ಆತ್ಮನಾಶ ರೂಪಂ ಇಮಂ ಯೋಗಂ ಅಹಂಕಾರವನ್ನು ನಾಶ ಮಾಡುವಂತಹ ಯೋಗ ಭಯಂ ಕುರುವಂತಿ ಅವ್ರಿಗೆ ಏನ್ ಮಾಡುತ್ತದೆ, ಭಯವನ್ನು ಉಂಟು ಮಾಡುತ್ತದೆ. ಭಯರಹಿತವಾದ ಆತ್ಮ, ಭಯರಹಿತವಾದ ಆತ್ಮ ಸರ್ವಭಯವರ್ಜಿತಾದಪಿ ಎಲ್ಲ ಭಯಗಳಿಂದಲೂ ಮುಕ್ತವಾಗಿದ್ದಾಗ್ಯೂ ಕೂಡ ಭಯಂ ಕುರುವಂತೆ ಭಯವನ್ನು ಉಂಟು ಮಾಡುತ್ತೆ. ಅಭಯೇ ಅಸ್ಮಿನ್ ಭಯ ದರ್ಶಿನ ಭಯ ನಿಮಿತ್ತ ಆತ್ಮನ ಆತ್ಮ ನಾಶ ದರ್ಶನಶೀಲ ಅವಿವೇಕಿನಃ ಇತ್ಯರ್ಥ. ಯಾಕಪ್ಪ ಇವ್ರಿಗೆ ಭಯ ಆಗ್ತದೆ, ಅವಿವೇಕಿಗಳು ಇವ್ರನ್ನ ಅವಿವೇಕಿಗಳು ಅಂತ ಯಾಕೆ ಕರೀತೀರಿ ನೀವು? ಯಾಕಂದ್ರೆ ಭಯ ನಿಮಿತ್ತ ಭಯವನ್ನ ಇಟ್ಟುಕೊಂಡು ಆತ್ಮ ನಾಶ ದರ್ಶನಶೀಲ ತಮ್ಮ ನಾಶ ಎಲ್ಲ ಹೋಗ್ತದೋ, ತಮ್ಮ ಅಸ್ತಿತ್ವ ಎಲ್ಲಿ ಇಲ್ಲ ಹೋಗ್ತದೋ. ಹಿಂದಕ್ಕೆ ಜೋಕ್ ಹೇಳ್ತಾ ಇದ್ರು, ಕಂಡಕ್ಟರ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಬಸ್ ಕಂಡಕ್ಟರ್ಗೆ ಏನ ಪತ್ರ ಬರೀರಿ ಅಥವಾ ಏನ್ ಲೆಕ್ಕ ಬರೀರಿ ಅಂತ ಕೊಟ್ರೆ ಕುರ್ಚಿ ಮೇಲೆ ಕೂತ್ಕೊಂಡು ಕುರ್ಚಿ ಅರಗಾಡಿಸಿ ಬರೀತೀನಿ ಅಂತ ಹೇಳ್ತೀನಿ. ಅಲ್ಲಿ ಬಸ್ ಯಾವಾಗ ಹಿಂಗೆ ಅಲಗಾಡ್ತಿರ್ತಲ್ಲ ಹಂಗೆ ಏನ್ ಅಲಗಾಡ್ಬೇಕೀಗ, ರಿಟೈರ್ ಆಗ್ಬಿಟ್ರ ಪಾಪ, ಈಗ ಬಸ್ ಅಂತೂ ಇಲ್ಲ, ಮತ್ತೇನ್ ಮಾಡ್ಬೇಕೀಗ, ಕೂತ್ ಕುರ್ಚಿನ ಅಲಗಾಡ್ಸೋದು ಹಿಂಗೆ ಅಂದ್ರೆ ಸ್ಥಿರವಾದ ಕುರ್ಚಿ ಭಯದರ್ಶಿನ ಏನ್ ಮಾಡ್ತದೆ, ಭಯ ಉಂಟು ಮಾಡ್ತದೆ. ನೈಸ್. ಸೊ ಈ ಭಾಷೆ ಆಗಿದೆ 199. ಮನಸ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚ ಪ್ರಬೋಧಶ್ಚಾಪಿ ಅಕ್ಷಯ ಶಾಂತಿರೇವ ಚ ಮನಸೋ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚ ದುಃಖಕ್ಷಯ ಪ್ರಬೋಧಶ್ಚಾಪಿ ಅಕ್ಷಯ ಶಾಂತಿರೇವ ಚ. ಈ ಎಲ್ಲ ಯೋಗಿಗಳಿಗೂ ಭಯ ಯಾಕಾಗ್ತದೆ? ಏಕೆಂದರೆ ಮನಸ್ಸು ನಿಗ್ರಹಿಸಲ್ಪಟ್ಟರೆ ಅಲ್ಲಿ ಭಯ ಇರುವುದಿಲ್ಲ. ಮನಸ್ಸಃ ನಿಗ್ರಹಾಯತ್ತಂ ಸರ್ವಯೋಗಿನಾಂ ಅಭಯಂ. ಮನಸ್ಸು ನಿಗ್ರಹಿಸಲ್ಪಟ್ಟಿದ್ದಾದರೆ ಎಲ್ಲ ಯೋಗಿಗಳಿಗೂ ಅಭಯವು ಪ್ರಾಪ್ತವಾಗ್ತದೆ. ಒಂದು ಸೂತ್ರ ಹೇಳ್ತಾರೆ ಅಷ್ಟು. ಇನ್ನ ದುಃಖ ಕ್ಷಯ ಕಾಮ ಪ್ರಬೋಧಶ್ಚ ಕಾಮ ಅಕ್ಷಯ ಶಾಂತಿ ಕಾಮ. ಇವಷ್ಟು ಮನಸ್ಸಿನ ಆಧೀನದಲ್ಲಿರ್ತಾರೆ. ಇವತ್ತು ಮನಸ್ಸಿನ ಆಧೀನದಲ್ಲಿರ್ತಾರೆ. ರಿಲೇಟಿವ್ಲಿ ಎಲ್ಲ ರಿಲೇಟಿವ್ ಶಬ್ದ ಯಾವುದು ಅಬ್ಸಲ್ಯೂಟ್ ಸೆನ್ಸ್ ನಂಗಲ್ಲ. ದುಃಖ ಕ್ಷಯ ರಿಲೇಟಿವ್. ಅಂದ್ರೆ ಮುಂದವ್ರು ಹೇಳ್ತಾರೆ ಯಥಾಲಯೇ, ಆಮೇಲೆ ಲಯಗತಂ ಸುಶುಕ್ತಿ ಅಂತ ಮುಂತ. ಶಾಂತಿ ಇರ್ತದಲ್ಲೋ ನಿದ್ರೆ ಒಳಗ. ಏನ್ ನಿದ್ರಾ? ಎಲ್ಲವೂ ಲಯಗೊಂಡ್ರು. ಆ ಲಯಗೊಂಡಿರುವ ಆ ಸ್ಥಿತಿಯಲ್ಲಿ ಹೇಗೆ ಶಾಂತಿಯು ಇರುತ್ತದೆಯೋ ಹಾಗೆ ನಿಗ್ರಹಿಸಿದ ಮನಸ್ಸಿನಲ್ಲಿ ಶಾಂತಿ ಇರ್ತದೆ. ಈ ಪ್ರಕಾರವಾಗಿ ಈ ಎಲ್ಲ ಯೋಗಿಗಳು ಅಲ್ಲಿ ಶಾಂತಿಯನ್ನು ಹುಡುಕಿರ್ತಾರೆ. ಅವರಿಗೆ ಸಿಕ್ಕಿರ್ತದೆ, ಪ್ರಾಪ್ತಿಯಾಗಿರ್ತದೆ. ಎಲ್ಲಿ? ಲಯಗತಂ ಪುನಃ ಭವತಿ ನೋತಂ. ಲಯದಲ್ಲಿ ಅವ್ರಿಗೆ ಶಾಂತಿ ಸಿಕ್ಕಿರ್ತದೆ, ಹುಡುಕ್ಬಿಟ್ಟಿರ್ತಾರೆ, ಅವ್ರಿಗೆ ಪ್ರಾಪ್ತಿ ಆಗಿಬಿಟ್ಟಿರ್ತದೆ. ಲಾಜಿಕಲಿ ಕೂಡ ಫಿಟ್ ಆಗಿರ್ತಾರೆ. ಹೆಂಗೆ ಅಂತಂದ್ರೆ, ಹೇಳೋಣಪ್ಪ, ಗಾರ್ಡನ್ ಇದ್ರೊಳಗೆ ಹೆಂಗಿರ್ತದೆ ನೋಡು. ಆತ್ಮಜ್ಞಾನ ಪಡ್ಕೊಂಡು ಅದನ್ನೆಲ್ಲ ಕಳ್ಕೊಳ್ರಿ ಅಂತಂದ್ರೆ ಅಶಾಂತಿ ಪ್ರಾಪ್ತಿ ಆಗ್ತದೆ. ಹೌದಲ್ಲ? ಆತ್ಮಜ್ಞಾನ ಪಡ್ಕೊಳ್ರಿ ಅಂದ್ರ ಇದೆಲ್ಲವನ್ನು ಕಳ್ಕೊಂಡ್ಬಿಡ್ತೇನೆ. ಅಭಯೇ ಭಯದರ್ಶಿನ, ಎಲ್ಲವೂ ಕೂಡ ಮನಸ್ಸು ನಿಗ್ರಹಿಸಿದರೆ ಶಾಂತಿ, ಮನಸ್ಸು ನಿಗ್ರಹಿಸಿದಾಗ ದುಃಖ ಕ್ಷಯ, ಮನಸ್ಸು ನಿಗ್ರಹಿಸಿದಾಗ ಜ್ಞಾನ. ವಿಷಯ ಜ್ಞಾನ ಮನಸ್ಸು ನಿಗ್ರಹಿಸದೇ ಇದ್ದಾಗ, ಮನಸ್ಸು ನಿಗ್ರಹಿಸದೇ ಇದ್ದಾಗ ಆ ಜ್ಞಾನ ಕನ್ಫ್ಯೂಸ್ಡ್ ಜ್ಞಾನ ಆಗಿರ್ತದೆ. ಸ್ಪಷ್ಟತೆ ಇರೋದಿಲ್ಲ. ವಿಷಯ ಜ್ಞಾನವೇ ಇರಬಹುದು, ಆದ್ರೂ ಕೂಡ ಅದ್ರ ಬಗ್ಗೆ ಸ್ಪಷ್ಟ ಘಟ ಹೇಗೋ ಸ್ಟೀಲ್ ಪಾತ್ರೆ ಕಂಡಂಗೆ ಕಾಣಿಸ್ಬೋದು. ಯಾಕಂದ್ರೆ ಮನಸ್ಸು ನಿಗ್ರಹ ಆಗಿರೋದಿಲ್ಲ, ಗೊಂದಲಕ್ಕೊಳಗಾಗಿರ್ತದೆ. ಹೀಗಾಗಿ ದುಃಖ ಕ್ಷಯ ಪ್ರಬೋಧ ಅಂದ್ರೆ ಜ್ಞಾನ ಮತ್ತು ಅಕ್ಷಯ ಶಾಂತಿ ಇವೆಲ್ಲವೂ ಕೂಡ ಮನೋನಿಗ್ರಹಕ್ಕೆ ಡೈರೆಕ್ಟ್ಲಿ ಸಂಬಂಧ ಇವೆ. ಅದೇ ಪ್ರಕಾರ ಮನಸ್ಸನ್ನ ನಿಗ್ರಹಿಸುವುದೇ ಅಭಯ ಅನ್ನುವಂತಹ ಸಿದ್ಧಾಂತಕ್ಕೆ ಅವಿವೇಕಿಗಳಾದಂತಹ ನಾನ್ ಥಿಂಕಿಂಗ್ ಇವರೇನಿದ್ದಾರೆ ಬಂದ್ಬಿಟ್ಟವ್ರು ಆಗಲೇ ಅವರು, ಅದು ಅವರ ನಿಲುವು ಗೊತ್ತಾಗಲಿಲ್ಲ. ಈಗ ಆತ್ಮಜ್ಞಾನ ಪಡ್ಕೊಂಡು ಅದನ್ನ ಕಳ್ಕೊಳ್ರಿ ಅಂತಂದ್ರೆ ಮೈ ಗಾಡ್ ಆಲ್ ಗಾನ್, ಇನ್ನೇನು ಉಳಿತು ಅನ್ನುವ ಒಂದು ವಿಚಿತ್ರವಾದ ನಿರ್ಣಯಕ್ಕೆ ಅವ್ರು ಬರ್ತಾರೆ. ವರ್ಷ 200. ಈಶಾಂ ಪುನಃ ಬ್ರಹ್ಮಸ್ವರೂಪ ವ್ಯತಿರೇಕೇಣ ರಜ್ಜು ಸರ್ಪವತ್ ಕಲ್ಪಿತಮೇವ ಮನಃ ಇಂದ್ರಿಯಾದಿ ಚ ನ ಪರಮಾರ್ಥತಃ ವಿದ್ಯತೆ ಈಶಾಂ ಬ್ರಹ್ಮಸ್ವರೂಪಾಣಾಂ ಅಭಯಂ ಮೋಕ್ಷಾಖ್ಯಾ ಚ ಅಕ್ಷಯಾ ಶಾಂತಿ ಸ್ವಭಾವತ ಇವ ಸಿದ್ಧ. ನ ಅನ್ಯ ಆಯತ್ತ ನ ಉಪಚಾರ ಕಥಂಚನ ಇತಿ ಅವೋಚಾಮ. ಬ್ರಹ್ಮಸ್ವರೂಪ ವ್ಯತಿರೇಕೇಣ ಸ್ವಸ್ವರೂಪದ ಜ್ಞಾನವನ್ನು ಹೊರತುಪಡಿಸಿದ್ದೆ ಆದರೆ ಮನಃ ಇಂದ್ರಿಯಾದಿ ಕಲ್ಪಿತಮೇವ ರಜ್ಜು ಸರ್ಪವತ್. ಮನಸ್ಸು ಇಂದ್ರಿಯ ಇತ್ಯಾದಿಗಳೆಲ್ಲ ಏನಿವು? ಇವು ಕಲ್ಪಿತ ಆರೋಪಿತ ಸ್ವರೂಪದ ಬ್ರಹ್ಮಸ್ವರೂಪದ ಸ್ಥಿತಿಯ ದೃಷ್ಟಿಯಿಂದ ನೋಡಿದ್ದಾದರೆ ಏನಿವೆಲ್ಲ ಮನಸ್ಸು ಬುದ್ಧಿಗಳು? ಆರೋಪಿತ. ನ ಪರಮಾರ್ಥತಃ ವಿದ್ಯತೆ, ಇದು ಯಾರ ನಿಲುವು? ಇದು ಜ್ಞಾನಿಯ ನಿಲುವು. ಸ್ಪಷ್ಟವಾಗಿ ಅವನು ಅದು ಇವನಿಗೆ ಸ್ಪಷ್ಟವಾಗಿರ್ತದೆ. ಅವು ಇಲ್ಲೇ ಇಲ್ಲ, ಇವೆ ಅಂತಂದಿದ್ದಾದ್ರೆ ಆರೋಪಿತವಾಗಿವೆ. ಇಲ್ಲದೇ ಇರುವುದನ್ನ ಇದೆ ಅಂತ ಅನ್ಕೊಂಡಿವಿ, ಜಾತ್ರೆ ಮಾಡಿಕೊಂಡಿವಿ. ನ ಪರಮಾರ್ಥತಃ ವಿದ್ಯತೆ ತೇಷಾಂ ಬ್ರಹ್ಮಸ್ವರೂಪಾಣ. ಈ ಪ್ರಕಾರವಾದ ಬ್ರಹ್ಮಸ್ವರೂಪರು ಯಾರಾಗಿದ್ದಾರೋ ಅಭಯಂ ಮೋಕ್ಷಾಖ್ಯಾ ಚ ಅಕ್ಷಯ ಶಾಂತಿ ಸ್ವಭಾವತಃ ಏವ ಸಿದ್ಧ. ನ ಅನ್ಯ ಇಯತ್ತ ನ ಅನ್ಯ ಅಯತ್ತ ಅದು ಅಯತ್ತ ಅಯತ್ತ ಅವಲಂಬಿಸು, ಬೇರೆ ಇನ್ನೊಂದು ಯಾವುದನ್ನು ಅವಲಂಬಿಸಿರುವುದಿಲ್ಲ. ಅಂದ್ರೆ ಈಗ ನಿದ್ರೆ ಒಳಗೆ ನಿದ್ರೆಯನ್ನು ಅವಲಂಬಿಸಿ ಶಾಂತಿ ಸಿಕ್ಕಿರುತ್ತದೆ. ನಿದ್ರೆಯನ್ನು ಅವಲಂಬಿಸಿ ಲಯವಾಗಿರುತ್ತದೆ. ಹಾಗೆ ಸ್ವರೂಪತಃ ಬ್ರಹ್ಮನೇ ಎನ್ನುವ ಸಿದ್ಧಾಂತವು ಯಾರಿಗೆ ಸ್ಪಷ್ಟವಾಗಿದೆಯೋ ಯಾವುದನ್ನ ಅವಲಂಬಿಸಿ ಶಾಂತಿ ಆಗಿರೋದಿಲ್ಲವೋ, ಏನನ್ನು ಅವಲಂಬಿಸಿ ಅಭಯವಾಗಿರೋದಿಲ್ಲ. ಅಂತೂ ಇಂತೂ ನನ್ನ ಸುತ್ತಮುತ್ತ ನಾಲ್ಕು ಮಂದಿ ಸೆಕ್ಯೂರಿಟಿ ಅವರು ಇದ್ದಾರೆ. ಅವಲಂಬಿತವಾದ ಅಭಯ ಅಲ್ಲದು ಯಾವುದು, ಸ್ವರೂಪದ ಜ್ಞಾನ. ಸ್ವಭಾವತಃ ಏವ ಸಿದ್ಧ. ನ ಅನ್ಯ ಆಯತ್ತ ಇನ್ನೊಂದನ್ನು ಅವಲಂಬಿಸಿಕೊಂಡು ಅಲ್ಲ. ನ ಉಪಚಾರ ಕಥಂಚನ ಇತಿ ಅವೋಚಾಮ. ಈ ವಿಷಯಗಳನ್ನು ಮೊದಲೇ ನಾವು ತಿಳಿಸಿ ಹೇಳಿದ್ದೀವಿ. ಅವೋಚಾಮ ಎಲ್ಲಿ ಇಲ್ಲಿ ನೋಡಿ, ಎಲ್ಲಿ ಎಲ್ಲಿ ಕಾಂಟ್ರಡಿಕ್ಷನ್ ಏನಿಲ್ಲ ಇದ್ರೊಳಗೆ. ಮನಃ ಇಂದ್ರಿಯಾದಿ ಚ ನ ಪರಮಾರ್ಥತಃ ವಿದ್ಯತೆ, ಅವು ಪಾರಮಾರ್ಥಿಕವಾಗಿ ಇಲ್ಲೇ ಇಲ್ಲ, ಆರೋಪಿತವಾಗಿವೆ. ಯಾವ ಆರೋಪಿತವಾಗಿವೆಯೋ ಅವು ವಾಸ್ತವಿಕವಾಗಿ ಅಸ್ತಿತ್ವವನ್ನು ಹೊಂದೇ ಇಲ್ಲ ಅನ್ನೋದೇ ಸಿದ್ಧಾಂತ. ಅದನ್ನೇ ನಾವು ಇಷ್ಟು ನಿನ್ನೆ ಹೇಳೋದು, ಸಾಯಂಕಾಲ ಸತ್ಸಂಗ ಹೇಳೋ ಪ್ರಯತ್ನ ಮಾಡಿದ್ದು. ನೀವು ಕನ್ನಡಿಯಲ್ಲಾದ್ರೂ ನೋಡು, ನೀರಲ್ಲಾದ್ರೂ ನೋಡು, ಏನ್ ನೋಡಿದ್ಯೋ ಆ ಪ್ರತಿಬಿಂಬ ಅದು ಇಲ್ವೇ ಇಲ್ಲ. ಅವ್ರು ಕೊಟ್ಟ ಉದಾಹರಣೆ ರಜ್ಜು ಸರ್ಪ, ಇಲ್ವೇ ಇಲ್ಲ. ಅದ್ರ ಇದ್ದಂಗಿತ್ತು, ಅದು ಹೆಡೆ ಎತ್ತದಂಗೆ ಎತ್ತಿತ್ತು, ಅದು ಕಚ್ಚದಂಗೆ ಕಚ್ಚಿತ್ತು, ವಿಷ ಇರೋಂಗೆ ಇತ್ತು, ಎಲ್ಲವೂ ಕೂಡ ನಿನ್ನ ಅಪದ್ದ ಪ್ರಲಾಪ ಅವ್ರಿಗೆ ಕೊರ್ಟಿಗೆ ಹೋಗ್ಯಾರ್ರಿ, ಇವರು ಕೊರ್ಟಿಗೆ ಹೋಗ್ಯಾರ್ರಿ, ಇವ್ರು ಸುಳ್ಳು ಮಾತಾಡ್ತಾರ್ರಿ, ಇವ್ರು ವಿಟ್ನೆಸ್ ತಂದಾರ್ರಿ, ಎಲ್ಲ ಪ್ರಲಾಪ. ಇವ್ರು ಮಾಡ್ದಂಗೆ ಮಾಡಿ ಬಂದ್ಬಿಡ್ಬೇಕು, ಎಲ್ಲ ಹಾರ್ಬಿಡ್ಬೇಕು ಪೇಪರ್. ಜಡ್ಜ್ನವರಿಗೆ ಎಲ್ಲ ಪೇಪರ್ ಒಂದು ಹಿಡಿದು ಹಿಂಗೆ ಹರಿದು ಹಾಕ್ಬಿಟ್ರು. ಹೌದು, ನಿಮ್ ಕೋರ್ಟ್ ಬೇಡ, ನ್ಯಾಯನೂ ಬೇಡ. ಹೌದಲ್ಲ, 25 ವರ್ಷ ಅಡ್ಡಾಡಿಸಿದ್ರು ತುಂಡು ಭೂಮಿಗೆ. ತುಂಡು ಭೂಮಿ ಇಲ್ಲ, 100 ಏಕರ್ಸ್. ಓ ಮೈ ಗಾಡ್, 1/2 ಎಕರೆ. ಎನಿವೆ, ಸೊ ಏನನ್ನು ಅವಲಂಬಿಸಿಕೊಂಡು ಇವರಿಗೆ ಶಾಂತಿ ಇಲ್ಲ. ಮತ್ತೇನು, ಸ್ವರೂಪತಃ ಇವರು ಶಾಂತರಾಗಿದ್ದಾರೆ, ಸ್ವಭಾವತಃ ಶಾಂತರಾಗಿದ್ದಾರೆ. ಇನ್ನು ಬೇರೆ ಏನು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸುಖ ಅಂತಿರೋ ಅವಲಂಬಿತ, ದುಃಖ ಅಂತಿರೋ ಅವಲಂಬಿತ, ರಾಗದ್ವೇಷ ಅಂತಿರೋ ಅವಲಂಬಿತ, ಶಾಂತಿ ಅಂತಿರೋ ಅವಲಂಬಿತ. ಈಗ ಅವು ಯಾವೂ ಇಲ್ಲ, ಆದ್ರಿಂದ ಶಾಂತಿ. ಇನ್ನ ಉಳಿದವ್ರ ಹಣೆ ಬರ ಏನಂತ ಹೇಳ್ತಾರೆ ನೋಡಿ. ಏತು ಅತಃ ಅನ್ಯೇ ಯೋಗಿನಃ ಮಾರ್ಗಗಾಃ ಹೀನ ಮಧ್ಯಮ ದೃಷ್ಟಯಃ ಮನಃ ಅನ್ಯತ್ ಆತ್ಮವ್ಯತಿರಿಕ್ತಂ ಆತ್ಮಸಂಬಂಧಿ ಪಶ್ಯಂತಿ ಈಶಾಂ ಆತ್ಮಸತ್ಯ ಅನುಬೋಧರಹಿತಾನಾಂ ಮನಸಃ ನಿಗ್ರಹ ಆಯತ್ತಂ ಅಭಯಂ ಸರ್ವೇಷಾಂ ಯೋಗಿನಾಂ. ಸರ್ವೇ ಸಾಮಾನ್ಯವಾದಂತಹ ಸರ್ವೇಷಾಂ ಯೋಗಿನ, ಎಲ್ಲ ಯೋಗಿಗಳು ಏನಿದ್ದಾರೋ ಇವರಿಗೆ ಹೇಗಿರ್ತದೆ ಅಂದ್ರೆ, ಏತು ಅತಃ ಅನ್ಯೇ ಯೋಗಿನ. ಯಾರು ಅನ್ಯ ಯೋಗಿನ? ವೇದಾಂತ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಗಳನ್ನು ಹೊಂದಿದವರು. ಮಾರ್ಗಗಾಹ, ಅನ್ಯ ಮಾರ್ಗಗಾಹ, ಬೇರೆ ಮಾರ್ಗ ಅನುಸರಿಸಿದವರು, ಡಿ ಟ್ರ್ಯಾಕ್ ಆದವರು. ಬಿ ಟ್ರ್ಯಾಕ್ ಆದ್ರೆ ಎ ಟ್ರ್ಯಾಕ್ ತರಬಹುದು, ಡಿ ಟ್ರ್ಯಾಕ್ ಆದ್ರೆ ಇಲ್ಲ, ಡಿ ಟ್ರ್ಯಾಕ್ ಅದು. ಸೊ ಈ ಡಿ ಟ್ರ್ಯಾಕ್ ನವ್ರು ಏನಂತಾರೆ, ಅನ್ಯೇ ಯೋಗಿನ ಆ ಮಾರ್ಗದ. ಆದ್ರೂ ಸ್ವಲ್ಪ ಸರಿಯಾಗಿ ಹೇಳ್ರಿ, ಹೀನ ಮಧ್ಯಮ ದೃಷ್ಟಯ. ಆತ್ಮನ ಬಗ್ಗೆ ಹೀನ ದೃಷ್ಟಿ, ಮಧ್ಯಮ ದೃಷ್ಟಿಯನ್ನ ಇಟ್ಕೊಂಡವರು, ಪರೋಕ್ಷವಾಗಿ ಆತ್ಮನನ್ನ ಹೇಳೋರು ಭಾರಿ ಕೇವಲ ವೇದಾಂತಿಗಳು, ಆದ್ರೆ ಪರೋಕ್ಷವಾಗಿ. ಹೇಳ್ತಾರೆ ಉಪನಿಷತ್ತೆ ಹೇಳ್ಕೊಡ್ತಾರೆ, ನೀವು ಭಗವದ್ಗೀತಾನೇ ಹೇಳ್ಕೊಡ್ತಾರೆ, ಆದ್ರೆ ಭಗವಾನ್ ಪರೋಕ್ಷತ. ಇನ್ನು ಕೆಲವು ಸಮಯ ಅಷ್ಟೇ ಇರ್ತಾರೆ, ಮುಗೀತು ಅಲ್ಲಿಗೆ ಅವ್ರ ಡ್ಯೂಟಿ ಮುಗೀತು. ಕೈಲಾಸದಾಗಿದ್ದಾರೆ ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ ಸಮಯ ಅಷ್ಟೆ. ಎಷ್ಟು ಸಮಯ? ಇನ್ನೊಂದು 50 ಯುಗ, 50 ಯುಗ. ಮನುಷ್ಯನ 50 ಯುಗಗಳು. ಬ್ರಹ್ಮನ 25 ದಿವಸ, ಇನ್ನೊಂದು 25 ದಿವಸ. 50 ಯುಗ ಅದೇ ನತಿ, ಬ್ರಹ್ಮನ ಒಂದು ಕ್ಷಣ ಅಂತ ಆಸೆ. 1000 ಯುಗ, 24 ಗಂಟೆ ಅಂದ್ರೆ 2000 ಯುಗ. 2000 ಯುಗಗಳಂದ್ರೆ ಎಷ್ಟಾಯ್ತು? ಒಂದು 50 ಯುಗ ಅಂದ್ರೆ ಎಷ್ಟಾಗ್ತದೆ? ಸೊ ಹೀಗಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಕೆಲವು ನಿಮಿಷ ಇರ್ತಾನೆ ಬ್ರಹ್ಮ. ನೀವು ಉಪನಿಷತ್ತೆಲ್ಲ ಕೇಳಿ ಆ ಸರಿಯಾಗಿ ಸರಿಯಾದ ಸಮಯಕ್ಕೆ ಸಾವು ಬಂದದ್ದಾದ್ರೆ ಸೀದಾ ಅವನ ಹತ್ರ ಹೋಗಿ ದರ್ಶನ ತಗೋತಿದ್ದ. ಆಗಲೇ ಇವ್ರಿಗೇನು ದರ್ಶನ ಆದಷ್ಟು ಆನಂದ ಆಗ್ಬಿಡ್ತದೆ. ಯಾರಿವ್ರು ವಿವೇಕರಹಿತ ಹೀನ ಮಧ್ಯಮ ದೃಷ್ಟಿಯ ಮನಃ ಅನ್ಯತ ಆತ್ಮ ವ್ಯತಿರಿಕ್ತ ಆತ್ಮನ ಹೊರತುಪಡಿಸಿ ಮನಸ್ಸು ಏನ್ ಮಾಡ್ತದ ಆ ಕಡೆಗೆ ವ್ಯತಿರಿಕ್ತವಾಗಿ ನೋಡುತ್ತದೆ. ಅದನ್ನೇ ಆತ್ಮ ಸಂಬಂಧಿ ಪಶ್ಯಂತಿ ಅದನ್ನು ತಾನು ಅನ್ಕೋತು. ಮನಸ್ಸು ಆಚೆಗೆ ಹೋಗಿ ಅದನ್ನು ತಾನು ಅಂದ್ಕೊಳ್ಳುವಂತಹ ಪರಿಸ್ಥಿತಿ ಅವಿವೇಕಿಗಳಿಗೆ ಬರ್ತದೆ. ಏನಂತ ಬರ್ತದೆ, ಆತ್ಮನನ್ನ ಬಿಡುತ್ತದೆ ಅನಾತ್ಮವನ್ನ ತಾನು ಅಂತ ಆತ್ಮ ಸಂಬಂಧಿಯನ್ನು ಬೆಳೆಸಿಕೊಡ್ತದೆ. ಅವಾಗ ಏನಾಗ್ತದೆ, ಅವಾಗ ಆತ್ಮ ಸತ್ಯ ಅನುಭವದ ರಹಿತ ನಾನ್ ಸತ್ಯಾತ್ಮ ಅನುಭವದ ಅನುಭವದ ಅಂದ್ರೆ ಜ್ಞಾನ, ಸತ್ಯಾತ್ಮ ಜ್ಞಾನವು ಅವರಿಗೆ ಪ್ರಾಪ್ತವಾಗದೆ ಇದ್ದು ಮನಸ್ಸಹ ನಿಗ್ರಹ ಆಯತ್ತಂ ಅಭಯಂ ಸರ್ವೇಶಾಂ ಯೋಗಿನ. ಆ ಸ್ಥಿತಿಯನ್ನೇ ಅಭಯ ಅಂತ ತಿಳ್ಕೊಳ್ತಾರೆ. ಯಾವ ಸ್ಥಿತಿ, ಕೈಲಾಸಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಭಗವಂತ ಇದ್ದಾನೆ ಅಂತ ಭಾವಿಸೋದು, ಭಗವಂತ ಇದ್ದಾನೆ ಅಂತ ಉಪಾಸಿಸೋದು, ಇದೇ ಅಭಯ ಅವರಿಗೆ. ನೀವು ಆತ್ಮಜ್ಞಾನ ಪಡ್ಕೊಂಡ್ರೆ ಇದು ತಪ್ಪು ಹೋಗ್ತದೆ. ಭಯ ದರ್ಶಿನ, ಅರ್ಥ ಆಯ್ತೇನೆ ಈಗ, ಇದೆಲ್ಲ ತಪ್ಪಿ ಹೋಗ್ತದೆ. ಭಯ ಇಪ್ಪ ಒಬ್ಬರಂದ್ರು ನಮ್ಗೆ ಗೊತ್ತಾದ ಸ್ವಾಮಿ, ಏನ್ ಗೊತ್ತಾದ, ಆತ್ಮಜ್ಞಾನ ಅಂದ್ರೆ ನಾಸ್ತಿಕ ಗೊತ್ತಾಯ್ತು. ನೀವು ನಮ್ಮ ಆಸ್ತಿಕ ಬುದ್ಧಿಯನ್ನು ತೆಗೆದು ಹಾಕಿ ನಮಗೇನು ಇಂಜೆಕ್ಟ್ ಮಾಡ್ತಾ ಇದ್ರಿ, ನಾಸ್ತಿಕ ಬುದ್ಧಿಯನ್ನು ಇಂಜೆಕ್ಟ್ ಮಾಡ್ತಾ ಇದ್ರಿ. ಅಪ್ಪ ಯಾವ ನಾಸ್ತಿಕ ಬುದ್ಧಿಯನ್ನು ಇಂಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ನೀವು ನಮಗೆ ಹೇಳ್ತಾ ಇದ್ದೀವೋ, ನಮ್ಮ ಟೀಚಿಂಗ್ ಪ್ರಾರಂಭ ಆಗೋದೇ ಅಸ್ಥಿಯಿಂದ. ಏ ಸೌಮ್ಯ ಸದೇವ ಆಸೀತ ಅಸ್ಥಿನ ನಾಸ್ತಿನ ಮುಗಿದಲ್ಲ ಮತ್ತೆ ಅವತ್ತು ಹೇಳಿದ್ದೆಲ್ಲ ಮರ್ತ್ಬಿಟ್ಟೆ. ನಾನು ಪ್ರಾರಂಭದ ದಿವಸನೇ ಹೇಳಿದ್ರು ನಾನು ನಿಮಗೆ, ಅಸ್ಥಿಯಿಂದ ಶುರು ಆಗ್ತದೆ. ಮಹಾವಾಕ್ಯ ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂನಿಂದ ಸ್ಟಾರ್ಟ್ ಆಗ್ತದೆ. ಸೋ ನಾಸ್ತಿಕ ಬುದ್ಧಿ ಇದು ನಿನ್ನ ಭ್ರಮ ಅಷ್ಟೇ. ಈಗ ಪಾಪ ನೀನು ಏನು ಮಾಡ್ಲಿಕ್ಕಾಗೋದಿಲ್ಲ, ನಿನ್ ಬುದ್ಧಿ ಇರೋದು ಅಷ್ಟು. ಮನಸ್ಸಹ ನಿಗ್ರಹ ಆಯತ್ತಂ ಅಭಯಂ ಸರ್ವೇಷಾಂ ಯೋಗಿನ ಕಿಂಚ ದುಃಖ ಕ್ಷಯಃ ಅಪಿ ನಹಿ ಆತ್ಮ ಸಂಬಂಧಿನಿ ಮನಸಿ ಪ್ರಚಲಿತೆ ದುಃಖ ಕ್ಷಯಃ ಅಸ್ತಿ ಅವಿವೇಕಿನ. ಈ ಅವಿವೇಕಿಗಳು ದುಃಖ ಕ್ಷಯಃ ಅಂತ ಹೇಳ್ತಾರಲ್ಲ, ಈ ಗಾಢ ನಿದ್ರೆ ಅಥವಾ ಮನೋನಿಗ್ರಹ ಇತ್ಯಾದಿಗಳಲ್ಲಿ ದುಃಖ ಕ್ಷಯ ಅಂತ ಹೇಳ್ತಾರೆ. ಅದೇನು ದುಃಖ ಕ್ಷಯ, ದುಃಖ ಕ್ಷಯ ಅಪಿ ಆತ್ಮ ಸಂಬಂಧಿ ನ, ಅದು ಆತ್ಮನ ಸಹಜತೆ ಅಂತ ಅವರಿಗೆ ಅನಿಸುವುದಿಲ್ಲ. ಮತ್ತೇನಿಸ್ತದೆ, ಮನಸ್ಸಿ ಪ್ರಚಲಿತೆ, ಅದು ಲಾಜಿಕ್ ಕೊಡ್ತಾರೆ, ಮನಸ್ಸಿ ಪ್ರಚಲಿತೆ ನ ಮನಸ್ಸಿ ಪ್ರಚಲಿತೆ, ಮನಸ್ಸಿನ ಸಹಜತೆ ಪ್ರಚಲನ ಕನ್ನಡ, ಮನಸ್ಸಿನ ಸಹಜತೆ ಪ್ರಚಲನ ಅಂದ್ರೆ ಸತತವಾಗಿ ಚಲಿಸ್ತಾ ಇರು, ಚಲನೆಗೆ ಒಳಪಡುವುದು, ವೃತ್ತಿಗಳ ಚಲನೆಗೆ ಒಳಪಡುವುದು ಅಂತ ಬರ್ಕೊಂಡ್ರು ಚಿಂತೆ ಇಲ್ಲ. ಈಗ ಆ ವೃತ್ತಿಗಳ ಚಲನೆಯನ್ನ ನಿಲ್ಲಿಸ್ಬಿಟ್ರಾಯ್ತಪ್ಪ ನ ಅವಾಗೇನಾಗ ದುಃಖ ಕ್ಷಯ, ದುಃಖ ಕ್ಷಯ. ಈ ಥೇರಿ ಯಾರಿಗೆ? ಅವಿವೇಕಿನ. ಈ ಸಿದ್ಧಾಂತ ಯಾರಿಗಿದು? ಅವಿವೇಕಿಗಳಿಗೆ ಹೇಳಿದ್ದಿದು. ನೀವು ಇಷ್ಟು ವರ್ಷ ಕೇಳಿದ್ದೆನಲ್ಲ ಬಿಟ್ಟು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಡ್ರಿ, ಡಿಟ್ರಾಕ್ ಆಗ್ತದೆ. ಅವಿವೇಕಿನ ಕಿಂಚ ಆತ್ಮ ಪ್ರಬೋಧ ಅಪಿ ಮನೋ ನಿಗ್ರಹಾಯತ್ತ ಇವ. ಇಲ್ಲಿ ಕೂಡ ಮನೋ ನಿಗ್ರಹ ಅಂತದ. ಚಂದ ಕೇಳಿಸ್ಕೊಡ್ರಿ, ಆತ್ಮಜ್ಞಾನಕ್ಕೂ ಮತ್ತು ಸೋ ಕಾಲ್ಡ್ ಸುಡೋ ಥಿಂಕಿಂಗ್, ಇವೆಲ್ಲ ಸುಡೋ ಥಿಂಕಿಂಗ್ ಅಂತ ಕರೀತಾರೆ ಇಂಗ್ಲಿಷ್. ಸುಡೋ ಸ್ವಾಮಿಗಳು, ಎಸ್ ಯು ಇ ಪಿ ಎಸ್ ಯು ಸುಡೋ. ಇವರ ಥಿಂಕಿಂಗ್ ಏನು ಅಂತಂದ್ರೆ, ಮನಸ್ಸನ್ನು ನಿಗ್ರಹಿಸ್ರಿ, ಶಾಂತಿ ಸಿ, ಆತ್ಮ ಕಂಟ್ರೋಲ್ ನಲ್ಲಿ. ಇವರಿಗೆ ಆತ್ಮ ಯಾಕೆ ಕಂಟ್ರೋಲ್ ಒಳಗಿಲ್ಲ ಅಂತಂದ್ರೆ ಮನಸ್ಸು ನಿಗ್ರಹಿಸಿ. ಇನ್ನ ಜ್ಞಾನಿಗಳು ಹೆಂಗೆ? ಮನಸ್ಸು ಬುದ್ಧಿಗಳು ಆರೋಪಿತ ರಜ್ಜು ಸರ್ಪವತ್ತು. ಮನಸ್ಸನ್ನು ನಿಗ್ರಹಿಸುವುದು ಅನ್ನೋ ಒಂದು ಹೇಳ್ರಿ. ಕನ್ನಡಿಯಲ್ಲಿಯ ಪ್ರತಿಬಿಂಬವನ್ನ ನಿಗ್ರಹಿಸುವುದು ಅಂದ್ರೆ ಒಂದು, ಕನ್ನಡಿಯಲ್ಲಿಯ ಪ್ರತಿಬಿಂಬ ಹೊಲಸು ಕಾಣ್ತದೆ, ಅದನ್ನ ನಿಗ್ರಹಿಸು. ನಿಮಗೆ ಎಲ್ಲಿವರೆಗೂ ಇದು ಹೊಲಸು ಕನ್ನಡಿ ದೇವಿನಃ ಇದು ಪ್ರತಿಬಿಂಬದ ಅಲ್ಲ ಅನ್ನುವ ಜ್ಞಾನ ಎಲ್ಲಿವರೆಗೂ ಆಗೋದಿಲ್ಲ? ನೀವು ಯಾವ ರೀತಿ ಕಷ್ಟಪಟ್ಟರೂ ಕೂಡ ಅದನ್ನ ನಿಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಆತ್ಮ ಪ್ರಬೋಧ, ಆತ್ಮನ ವಿಚಾರದಲ್ಲಿ ಸ್ಪಷ್ಟ ಜ್ಞಾನವು ಇದ್ದದ್ದೇ ಆದರೆ, ಆತ್ಮನ ವಿಚಾರದಲ್ಲಿ ಸ್ಪಷ್ಟವಾದ ಜ್ಞಾನವು ಇದ್ದದ್ದೇ ಆದರೆ ಮನಸ್ಸು ಇದ್ರೆಷ್ಟು ಇಲ್ಲದಿದ್ರಷ್ಟು ಬಿದ್ದ್ರೆಷ್ಟು ಎದ್ರೆಷ್ಟು ಯಾವ ವೃತ್ತಿ ಬಂದ್ರೇನು ಯಾವ ವೃತ್ತಿ ಬರೆದಿದ್ರೇನು ರಾಗೇನು ದ್ವೇಷನು ಕಾಮೇನು ಕ್ರೋಧೇನು ಆತ್ಮನ ಎಚ್ಚರ ಇಷ್ಟಿರ್ತದೆ, ಇಷ್ಟು ಸ್ಪಷ್ಟ ಇರ್ತದೆ. ಇಷ್ಟು ಸ್ಪಷ್ಟ ಇದ್ದವನೇ ಜ್ಞಾನಿ. ಅವನನ್ನ ಮನಸ್ಸು ಕಿಂಚಿತ್ತೂ ವಿಚಲಿತನನ್ನಾಗಿ ಮಾಡೋದಿಲ್ಲ. ಯಾಕೆ? ಅದು ಸ್ಪಷ್ಟ ಇರಬೇಕು ಅಂತ ಹೇಳ್ಯಾರ ಪರೋಕ್ಷಾತ್ಮನು. ಅಂತ ಹೇಳ್ಯಾರ, ಅಂತ ನಮ್ಮ ಗುರುಗಳು ಹೇಳ್ತಾರ, ಅಂತ ನಮ್ಮ ಸಿದ್ಧಾಂತ ಹೇಳ್ತದೆ. ಯು ಓನ್ ಇಟ್ ಅಂಡ್ ಯು ಟಾಕ್. ಯು ಪುಟ್ ದಿ ಪೀಪಲ್ ಇನ್ ಟು ಟ್ರೈ. ಎಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ, ಟೈಮ್ಲಿ ಬಾಡಿಗೆ ತರ್ತಾರೆ, ನಿಮಗೆ ಹೇಳ್ತಾರೆ ಮತ್ತೆ ಒಯ್ದು ಬಾಡಿಗೆ ವಾಪಸ್ ಕೊಟ್ಬಿಡ್ತಾರೆ. ಛಿ, ಅದು ಹಾಗಾದ್ರೆ ಅದು ಅಹಂಕಾರ ಆಗ್ತದೆ. ಲುಕ್ ಎಟ್ ದಿಸ್ ಮಿಸ್ಅಂಡರ್ಸ್ಟ್ಯಾಂಡ್. ಅದು ಅಹಂಕಾರ ಯಾಕಾಗ್ಬೇಕದು? ನೀ ತಿಳ್ಕೊಂಡಿಲ್ಲ ಸರಿ, ಹೋಗಿ ಮತ್ತೆ ಕೇಳ ನಿಮ್ಮ ಗುರುಗಳಿಗೆ, ಅವರು ಹಿಂಗೆ ಹೇಳ್ತಾರೆ. ಹಂಗಾದ್ರೆ ಅವರಿಗೆ ತಿಳಿದಿಲ್ಲ. ಒಬ್ಬರಿಗೆ ಮನಸ್ಸನ್ನ ನಿಗ್ರಹಿಸುವುದರ ಮೂಲಕವಾಗಿ ಅಕ್ಷಯ ಶಾಂತಿ ಅಂತಾರೆ. ಆತ್ಮಜ್ಞಾನಿಗಳು ಹಾಗಲ್ಲ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಮನೋ ನಿಗ್ರಹವನ್ನ ಹೇಳ್ತಾರೆ ಅಂತ ಇಟ್ಕೊಂಡ್ರು ಕೂಡ, ಆದ್ರೆ ಆತ್ಮ ಪ್ರಬೋಧದಿಂದ ಇಟ್ಕೊಳ್ತಾರೆ. ಅವರು ಏನೆಲ್ಲ ಟೆಕ್ನಿಕ್ಗಳನ್ನ ಹಾಕ್ತಾರೆ, ಮನಸ್ಸನ್ನು ಹೆಂಗ್ ನಿಗ್ರಹಿಸ್ಬೇಕು, ಮನಸ್ಸನ್ನು ಹೆಂಗ್ ನಿಗ್ರಹಿಸ್ಬೇಕು, ಟೆಕ್ನಿಕ್. ಮತ್ತು ಮನಸ್ಸು ಬುದ್ಧಿಗಳನ್ನ ಕಳ್ಕೊಳ್ಳಿಕ್ಕೆ ಮನಸ್ಸು ಬುದ್ಧಿಯನ್ನೇ ಅವಲಂಬಿಸ್ತಾರೆ. ಹೀಗಾಗಿ ಪುನಃ ಪುನಃ ಮತ್ತೆ ಮನಸ್ಸು ಬುದ್ಧಿಗಿನ ಬರ್ತಾರೆ. ಅದನ್ನ ಮೀರಿ ಆಚೆಗೆ ಬ್ರಹ್ಮನ ಕಡೆಗೆ ಹೋಗಂಗೇ ಇಲ್ಲ. ತಾವೇ ಬ್ರಹ್ಮಾಂಡದಲ್ಲಿದ್ದಾಗ ನಾವೇ ಬ್ರಹ್ಮನ ಕಡೆ ಹೋಗ. ಹೋಗದೇ ಇಲ್ಲ. ನೀವು ವಯ್ಯ ವಯ್ಯ ಅನ್ಕೋತಿ ಕೊಡ್ಬೇಕು, ಹಿಂಗೆ ಈಗ ಬರ್ತದೆ, ಈಗ ಬರ್ತದೆ, ಬರ್ತದೆ, ಬರ್ತದೆ, ಬರ್ತದೆ. ಹೌ ಕ್ಯಾನ್ ದಟ್ ಬಿ ಈಗೋ? ಹೌ ಕ್ಯಾನ್ ದಟ್ ಬಿ ಪ್ರೈಡ್? ಹೌ ಕ್ಯಾನ್ ಬಿ ಅದು ಹೆಂಗಾಗ್ಲಿಕ್ಕೆ ಸಾಧ್ಯ? ಅದು ಅದರ ವಿಶೇಷತೆ ನಿಮಗೆ ಗೊತ್ತಿಲ್ಲ ಅಷ್ಟೇ ವಿನಃ, ಆತ್ಮ ಅಹಂಕಾರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಆಗಿದೆ ಅಂದ್ರೆ ಅದು ಆರೋಪಿಸವೇ? ಅಷ್ಟು ಸ್ಪಷ್ಟ ಇರಬೇಕು. ಆತ್ಮ ಪ್ರಬೋಧ ಅಪಿ ಮನೋ ನಿಗ್ರಹ ಎತ್ತೇವ ತಥಾ ಅಕ್ಷಯಾಪಿ ಮೋಕ್ಷಾಖ್ಯಾ ಶಾಂತಿ ತೀಶಾಂ ಮನೋ ನಿಗ್ರಹ ಎತ್ತೇವ. ಆಯತ್ಯೈವ ಮನೋ ನಿಗ್ರಹಾಯತ್ಯೈವ. ಹೌದು, 100% ಟ್ರೂ. ಮನಸ್ಸು ನಿಗ್ರಹದಲ್ಲಿಯೇ ಎಲ್ಲವೂ ಶಾಂತಿ ಪ್ರಾಪ್ತಿಯಾಗ್ತದೆ. ಆದರೆ ನಿಗ್ರಹ ಎರಡು ರೀತಿಯಲ್ಲಿದೆ. ಒಂದು ಜ್ಞಾನದಿಂದ ನಿಗ್ರಹ, ಇನ್ನೊಂದು ಸಾಧನೆಯಿಂದ ನಿಗ್ರಹ. ಸಾಧನೆಯಿಂದ ಯಾವುದು ನಿಗ್ರಹಿಸಲ್ಪಡ್ತದೋ ಅದು ಲಯಗೊಂಡಿರ್ತದೆ. ಜ್ಞಾನದಿಂದ ಯಾವುದು ನಿಗ್ರಹವಾಗಿರ್ತದೋ ಅದು ನಾಶವಾಗಿರ್ತದೆ. ಆದರೆ ಅವಶ್ಯವಾಗಿಯೂ ಕೂಡ ಮನಸ್ಸು ನಿಗ್ರಹವಾಗಬೇಕು. ಒಬ್ಬರಿಗೆ ಮನಸ್ಸು ನಿಗ್ರಹವಾಗುವುದೇ ಅಕ್ಷಯ ಶಾಂತಿ. ಒಬ್ಬರಿಗೆ ಮನಸ್ಸು ನಿಗ್ರಹವಾದ ಆ ಸ್ಥಿತಿಯಲ್ಲಿ ಇದು ಆರೋಪಿತ ಅನ್ನುವುದು ಹೊಳೆದು ಅಲ್ಲಿ ಆತ್ಮಜ್ಞಾನವು ಸ್ಪಷ್ಟವಾಗುತ್ತದೆ. ಅಕ್ಷಯ ಅಪಿ ಮೋಕ್ಷಾಖ್ಯಾಹ ಶಾಂತಿ ತೇಷಾ ಮನೋ ನಿಗ್ರಹ ಎತ್ತೇವ. ಇಬ್ಬರಿಗೂ ಮನೋ ನಿಗ್ರಹದ ಅವಶ್ಯಕತೆ ಇದೆ. ಒಬ್ಬನಿಗೆ ಮನೋ ನಿಗ್ರಹವೇ ಅಕ್ಷಯ ಶಾಂತಿ, ಇನ್ನೊಬ್ಬನಿಗೆ ಮನೋ ನಿಗ್ರಹದ ಸ್ಥಿತಿಯಲ್ಲಿ ಆ ಶಾಂತ ಸ್ಥಿತಿಯಲ್ಲಿ ಮೋಕ್ಷಾಖ್ಯಾಹ ಮೋಕ್ಷೋ ತಾನು ಮುಕ್ತನೇ ಅನ್ನುವಂಥದ್ದು ಸ್ಪಷ್ಟ ಮಾಡಿಕೊಳ್ಳುತ್ತಾನೆ. ಉತ್ಸೇಕ ಉದಧೈರ್ಯದ್ವತ್ ಕುಶಾಗ್ರೇಣೈಕ ಬಿಂದುನಾ ಮನಸೋ ನಿಗ್ರಹಸ್ತದ್ವತ್ ಭವೇತ್ ಪರಿಖೇದತಃ. ಉತ್ಸೇಕ ಉದಧೈರ್ಯದ್ವತ್ ಕುಶಾಗ್ರೇಣೈಕ ಬಿಂದುನಾ ಮನಸೋ ನಿಗ್ರಹಸ್ತದ್ವತ್ ಭವೇದ ಪರಿಖೇದತಃ. ಇನ್ನ ಈ ಅವಿವೇಕಗಳು ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನಗಳು ಹೇಗಿರ್ತಾವೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಮನಸ್ಸನ್ನು ನಿಗ್ರಹಿಸುವಂತವ್ರು ಸಾಧಕರೇನಿದ್ದಾರೆ, ಇವರು ಭಾರಿ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಪ್ರಯತ್ನಗಳು ಹೇಗಿರ್ತಾವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ಯಥಾ ಉದಧೇಹಿ, ಹೇಗೆ ಸಮುದ್ರದ ಜಲಸಾಗರವನ್ನ ಕುಶಾಗ್ರೇಣ ಏಕ ಬಿಂದುನ ಹುಲ್ಲಿನ ಕಡ್ಡಿಯಿಂದ ಜಲರಾಶಿಯಿಂದ ತುಂಬಿದ ಸಮುದ್ರದ ಒಳಗಿನ ಆ ಜಲವನ್ನ ಹುಲ್ಲಿನ ಕಡ್ಡಿಯನ್ನ ಎಜ್ಜಿ ಒಂದೊಂದು ಹನಿಯನ್ನ ಈಚೆಗೆ ಹಾಕಿದಂತೆ ಮನೋನಿಗ್ರಹ ಅಂದ್ರೆ ಹೀಗೆ. ಕಾರಿಕ ಹೇಳ್ತಾರೆ, ಮನಸಾ ನಿಗ್ರಹ ತದ್ವತ್ ಅಂದ್ರೆ, ಅವನು ಎಷ್ಟು ತಾಳ್ಮೆ ಇಟ್ಕೋಬೇಕು, ಅಷ್ಟು ತಾಳ್ಮೆಯಿಂದ ಕುಡಿದವನ ಅಪರಿಖೇದತ, ಅಷ್ಟು ತಾಳ್ಮೆ ಇರ್ಬೇಕು ಅವನಿಗೆ. ಪರಿಖೇದ ಅಂದ್ರೆ ತಾಳ್ಮೆ ಕಳ್ಕೊಬೋದು, ಅಪರಿಖೇದ ಅಂದ್ರೆ ತಾಳ್ಮೆ ಇಟ್ಕೊಬೋದು. ಅವನು ಅಷ್ಟೊಂದು ತಾಳ್ಮೆ ಇಟ್ಕೋಬೇಕು. ಎಷ್ಟು ಸಮುದ್ರ ನೀರು ಪೂರ್ತಿ ಕಲ್ಯ ಅಂದ್ರೆ, ಸಂಸ್ಕಾರ ವಾಸನಾ ಸಹಿತವಾದ ನಮ್ಮ ಮನಸ್ಸು ಬುದ್ಧಿ ಅಂತಃಕರಣಗಳು ಎಷ್ಟು ಆಳದ ಅಂತ ನೀವು ಕಲ್ಪನೆ ಮಾಡ್ಕೊಳಿಕ್ಕಾಗ್ತದೆ. ಯಾವುದೋ ಜನ್ಮದಲ್ಲಿ ಎಡು ಬಿದ್ದದ್ದು, ಯಾವುದೋ ಜನ್ಮದಲ್ಲಿ ಯಾರೋ ಕಲ್ಲು ಹೊಡೆದದ್ದು, ಯಾವುದೋ ಜನ್ಮದಲ್ಲಿ ನಾವು ಯಾರಿಗೋ ಬೈದದ್ದು, ಯಾವುದೋ ಜನ್ಮದಲ್ಲಿ ಯಾರು ನಮಗೆ ಅವಮಾನ ಮಾಡಿದ್ದು, ಯಾವುದೋ ಹಿಂಗಿನ ಎಷ್ಟು ಸಂಸ್ಕಾರ ಅದ ಇದ್ರೊಳಗೆ ಎಷ್ಟದ ಅಂದ್ರೆ ಸಮುದ್ರದಷ್ಟು. ಈಗ ಇದನ್ನು ನಿಗ್ರಹ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಒಂದು ಹುಲ್ಲು ಕಡ್ಡಿಯಿಂದ ನೀರು ತೆಗೆದು ಹಾಕಿದ ಹಾಗೆ ಒಂದೊಂದೇ ಒಂದೊಂದೇ ಓಂ. ಈಗ ಅರ್ಥ ಆಯ್ತಾ? ವೈ ಆಲ್ವೇಸ್ ಐ ಸೇ ರಿಲೇಟಿವ್ಲಿ ರಿಲೇಟಿವ್ಲಿ ರಿಲೇಟಿವ್ಲಿ ಅಂತ ಗೊತ್ತಾಯ್ತಾ? ಅಬ್ಸಲ್ಯೂಟ್ಲಿ ಯಾರಿಗೂ ಕೂಡ ಇದನ್ನು ಶಾಂತ ಮಾಡ್ಲಿಕ್ಕೆ ಆಗೋದು. ರಿಲೇಟಿವ್ ಮಾಡ್ಕೊಡ್ರಿ, ಕಡಿಕ ಆಗ್ಬಿಡ್ರಿ. ಸ್ವಾಮಿ ಭಾರಿ ಬ್ಯೂಟಿಫುಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀರ, ವೈದಿಕ ಪದ್ಧತಿಯಲ್ಲಿ ಧ್ಯಾನ ಮಾರ್ಗ ಕೊಟ್ಟಿದ್ದೀರ. ಈ ಧ್ಯಾನ ಮಾರ್ಗವನ್ನು ನಾವು ಸಾಧಿಸಿ ಆಮೇಲೆ ಬರ್ತೇವೆ, ನೀವು ಮಹಾವಾಕ್ಯೋಪದೇಶ ಮಾಡ್ಕೊಡ್ತೀವಿ. ಇನ್ನ ಶತಕೋಟಿ ಜನ್ಮ ಆದ್ರೂ ಕೂಡ ನಿನ್ನ ನಂತರ ಬರೋದು, ಯಾಕಂದ್ರೆ ಖಾಲಿ ಮಾಡ್ಲಿಕ್ಕಾಗೋದು. ಇವಾಗ ನಿಮಗೆ ಅಡ್ಡ ಎಲ್ಲ ಕಥೆಗಳನ್ನು ನೆನಪಾಗ್ತಾವೆ. ಅವ್ರು 5,000 ವರ್ಷ ತಪಸ್ ಮಾಡಿದ್ರು, ಅವ್ರು 2,000 ವರ್ಷ ತಪಸ್ ಮಾಡಿದ್ರು, ರಾವಣ ಇಷ್ಟು ವರ್ಷ ತಪಸ್ ಮಾಡಿದ, ಇವೆಲ್ಲ ಅಡ್ಡಗತಿಗಳು ನಿಮ್ಗೆ ನೆನಪಾಗ್ತವೆ. ಅವ್ರು ಡಿಸ್ಟರ್ಬ್ ಮಾಡ್ತಾರೆ, ನಾವು ನಮಗೇನು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಆಯ್ತು ತಪ್ಪ ಮಾಡ್ಬೇಕಾಗಿದ್ರೆ ಹೋಗಿ ಮಾಡ್ಬಾರ್ದು, 1,000 ವರ್ಷ ತಪಸ್ ಮಾಡಿದ. ಅವರಿಗೆ ಈ ಪ್ರಕಾರವಾಗಿ ಮನಸ್ಸನ್ನ ನಿಗ್ರಹಿಸುವುದು ಸಾಧ್ಯ ಇರಬಹುದು, ಆದ್ರೆ ಅಪರಿಖೇದ. ಅವರು ಅದನ್ನ ಹೇಗ್ ಮಾಡ್ಬೇಕು ಅಂತಂದ್ರೆ, ತಮ್ಮ ಆತ್ಮವಿಶ್ವಾಸ ಕಿಂಚಿತ್ತು ಅಲಗಾಡಬಾರ್ದು, ಅಷ್ಟು ತಾಳ್ಮೆಯಿಂದ ಮಾಡ್ಬೇಕು. ಇನ್ನೊಂದು ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಇಂಪಾಸಿಬಲ್ ಅಂತ. 202 ಭಾಷ್ಯ, ಕಿಂ ಅಪರಿಖಿನ್ನ ವ್ಯವಸಾಯ ಮಾತ್ರಮೇವ. ಇನ್ನೂರು ಒಂದು, ಮನೋ ನಿಗ್ರಹ ಅಪಿ ಈಶಾಂ ಉದದೇಹೇ ಕುಶಾಗ್ರೇಣ ಏಕ ಬಿಂದುನಾ ಉತ್ಸೇಚನೇನ ಶೋಷಣ ವ್ಯವಸಾಯವತ ವ್ಯವಸಾಯವತಾಂ ಅನವಸನ್ನ ಅಂತಃಕರಣಾನಾಂ ಅನಿರ್ವೇದಾತ್ ಅಪರಿಖೇದತಃ ಭವತಿ ಇತ್ಯರ್ಥಃ. ಒಂದು ಹುಲ್ಲು ಕಡ್ಡಿಯಿಂದ ಸಮುದ್ರದ ಎಲ್ಲ ನೀರನ್ನು ಬಿಂದು ಬಿಂದು ಬಿಂದು ಬಿಂದುವಿನಂತೆ ಖಾಲಿ ಮಾಡ್ತೀನಿ ಅನ್ನುವಂತಹ ನಿಶ್ಚಯ ಬುದ್ಧಿಯನ್ನ ಯಾರು ಕಿಂಚಿತ್ತು ಕುಸಿಯದಂತೆ ಹೊಂದಿದ್ದಾರೋ ಅವರು ಮಾತ್ರ ಈ ಪ್ರಕಾರವಾಗಿ ಅಬ್ಸಲ್ಯೂಟ್ಲಿ ಮನಸ್ಸಿನ ಶಾಂತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಆಗುದಿಲ್ಲ ಅಂತ ಹೇಳೋದ್ಕಿಂತ ಹಿಂಗ್ ಹೇಳೋದು ಒಳ್ಳೆ ಮಾಡ್ಕೋದ್ ಕೂಡಪ್ಪ ಮಾಡ್ಕೋದ್ ಕೂಡ. ಅವ್ರು ಮಾಡಿದ್ರು, ಅವ್ರು ಹಿಂಗ ಮಾಡಿದ್ರು ನೋಡು, ಇನ್ನು ಅಷ್ಟು ಸಾವಿರಾರು ವರ್ಷ ತಪಸ್ ಮಾಡಿ ನಿಮ್ ಪುರಾಣನ ಹಿಡಿಯೋಣ ಅಂತ ಕೈಯಾಗ, ಅಷ್ಟು ಸಾವಿರಾರು ವರ್ಷ ತಪಸ್ ಮಾಡಿದ ನಂತರ ಏನು ಆಯ್ತು ಅವನಿಗೆ? ಬ್ರಹ್ಮನೋ ಯಾರ ಪ್ರತ್ಯಕ್ಷ ಆದ್ರೂ ಪ್ರತ್ಯಕ್ಷ ಆಗಿ ಅವನು ಒಂದು ವರ ಹಾಕೊಟ್ರು. ಈಗ ಮತ್ತೆ ವಾಪಸ್ ಬಂದ ಇಲ್ಲ ಮತ್ತೆ ಅದೇ ಅಶಾಂತಿದಾಯಕ ಸಂಸಾರ ಚಕ್ರದಲ್ಲಿ ವಾಪಸ್ ಬಂದೋ ಇಲ್ಲೋ ಹೋಗ್ಬೇಕಾಗಿತ್ತು. ಆಗ್ತದೆ ಇಲ್ಲ ಅಂತಿಲ್ಲ, ಡೆಫಿನೆಟ್ಲಿ ಸಮುದ್ರ ಖಾಲಿ ಆಗ್ತದೆ ಯಾವಾಗ ಕುಶಾಗ್ರದಿಂದ. ಕುಶಾಗ್ರ ಅದು ಉದಾಹರಣೆ ಹೆಂಗ್ ಕೊಟ್ಟಾರ? ಕೊಡದಿಂದ ತಂಬಿಗೆಯಿಂದ ಹೇಳಿಲ್ಲ, ಸಿಂಹ ಅಂದ್ರೆ ಒಂದು ಕಥೆ ಹೇಳ್ತದೆ ಪ್ರಾಚಂದ ಸಂದರ್ಭ ನೆನಪಿಲ್ಲ, ಬಟ್ ಈಗ ಈ ಸಂದರ್ಭದಲ್ಲಿ ಜೋಡಿಸ್ತೇನೆ ಅದನ್ನ. ಒಂದು ಪಕ್ಷಿ ಇದೆ, ಬಹಳ ಚಂದ ಗುರುಸ್ತಿದ್ರು ಅವರು. ಆ ಪಕ್ಷಿ ಭಾರಿ ವಿಶಿಷ್ಟವಾದಂತ ಪಕ್ಷಿ, ಅದು ಮೊಟ್ಟೆಗಳನ್ನ ಸಮುದ್ರದ ದಡದ ಮರಳಿನ ಒಳಗಿಡುತ್ತೆ, ಇಟ್ಟು ಹೋಗ್ಬಿಡ್ತದೆ ಗೊತ್ತಲ್ಲ. ಅದು ಶೆಲ್ ಒಡೆದು ಹೊರ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕು, ಆ ಸಮಯಕ್ಕೆ ಸರಿಯಾಗಿ ಮತ್ತೆ ಬರ್ತದೆ ಅವ್ ಮರಿ ಹೊರ ಬಂದಿರ್ತ. ಅಲ್ಲಿ ನೋಡ್ತು ಸಮುದ್ರದ ತೆರೆ ಬರ್ತದೆ, ಮರಿಗಳ ಸತ್ತು ಏನ್ ಮಾಡೋದು ಈಗ ಸಿಟ್ಟವನ್ನು. ಅಷ್ಟೊತ್ತೆ ಅವ್ ಸಮುದ್ರ ರಾಜ ಬಂದೇ ಬಿಡ್ತಾನೆ, ಅವಾಗೆಲ್ಲ ಮರಿಗಳನ್ನ ಮೊಟ್ಟೆಗಳು ತಗೊಂಡ್ಬಿಡ್ತು, ಸಿಟ್ಟು ಬಂದ್ಬಿಡ್ತು. ನನ್ನ ಮರಿಗಳಿಗೆ ಈ ತರ ಮಾಡಿದೆ, ನೀನು ನಿನ್ನ ಪೂರ್ತಿ ನಾಶ ಮಾಡ್ತೀನಿ. ಯಾರಿಗೆ? ಸಮುದ್ರ. ಏನ್ ಮಾಡ್ತಾ ಅದಕ್ಕೆ ತನ್ನ ಚುನ್ ಕೊಕ್ಕಿನಿಂದ ಒಂದೊಂದೇ ಡ್ರಾಪ್ ತಗೊಂಬುದು ಈ ಕಡೆಗೆ. ಮಾಡ್ತಾ ಕೂತ್ಕೊಂಡಿದ್ದೆ ಗೋಕರ್ಣದವ್ರು, ಹೋಗಿ ನೀವು ಖಾಲಿ ಮಾಡ್ಕೋಬೋದು. ಇನ್ನೂರ ಎರಡು ಕಿಂ ಅಪರಿಚ್ಛಿನ್ನ ವ್ಯವಸಾಯ ಮಾತ್ರಮೇವ ಮನೋ ನಿಗ್ರಹಿ ಉಪಾಯಃ ನ ಇತ್ಯುಚ್ಯತೆ. ಆದರೆ ಮನೋ ನಿಗ್ರಹಕ್ಕೆ ಪ್ಯಾಸರಿಲ್ದ ಕಿಂಚಿತ್ತು ತಾಳ್ಮೆಯನ್ನ ಕಳ್ಕೊಳ್ಳದೆ ಇದ್ದಂತಹ ಇದು ಒಂದೇ ಉಪಾಯವೋ ಬೇರೆ ಇನ್ನೇನಾದ್ರೂ ಉಪಾಯ ಇದೆಯೋ? ಅಪರಿಖಿನ್ನ ವ್ಯವಸಾಯ ಮಾತ್ರಮೇವ ಮನೋ ನಿಗ್ರಹೇ ಉಪಾಯ. ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಇದು ಒಂದೇ ಉಪಾಯವೇ ಅಥವಾ ಬೇರೆ ಇನ್ನೇನಾದ್ರೂ ಉಪಾಯವಿದೆಯೇ? ಅವತನ್ನ ಇತ್ಯುಚ್ಛತೆ ಇಲ್ಲಪ್ಪ, ಹಾಗೇನಿಲ್ಲ, ಇನ್ನು ಮಾರ್ಗ ಇದೆ. ಏನದು? ಉಪಾಯೇನ ನಿಗೃಹಣೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಉಪಾಯೇನ ನಿಗೃಹಣೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚೈವ